ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಜೇನು ಸಾಕಾಣಿಕೆಯನ್ನ ಹೇಗೆ ಮಾಡುವಂತದ್ದು, ಇದರಿಂದ ಏನೆಲ್ಲ ಅನುಕೂಲಗಳು ಸಿಗುತ್ತೆ ಅನ್ನುವಂಥದ್ದು, ಹಾಗೆಯೇ ಈ ಜೇನು ಸಾಕಾಣಿಕೆಗೆ ಅಥವಾ ಜೇನು ಕೃಷಿಗೆ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಸೇವಾ ಸವಲತ್ತುಗಳು ಸಿಗುತ್ತೆ ಅನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಬಿ ಕೆ ಅಶ್ವಿನಿ ಅವರು. ಅಶ್ವಿನಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಜೇನು ಸಾಕಾಣಿಕೆಯನ್ನ ಮಾಡಬಹುದು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಜನಪ್ರಿಯವೂ ಕೂಡ ಆಗ್ತಾ ಇದ್ದಾವೆ. ಹೆಚ್ಚೆಚ್ಚು ಕೃಷಿಕರು ಜೇನು ಸಾಕಾಣಿಕೆಯತ್ತ ಒಲವನ್ನ ತೋರಿಸ್ತಾ ಇದ್ದಾರೆ. ಜೇನು ಸಾಕಾಣಿಕೆಯಿಂದ ಏನೆಲ್ಲ ಅನುಕೂಲಗಳು ನಮ್ಮ ಕೃಷಿಗೆ ಮತ್ತೆ ಕೃಷಿಕರಿಗೆ ಲಭಿಸುತ್ತೆ? ಈ ಜೇನು ಸಾಕಾಣಿಕೆ ಬಗ್ಗೆ ಹೇಳಬೇಕಂದ್ರೆ, ಮೊದಲನೇದಾಗಿ ಜೇನುನೊಣಗಳು ಪರಿಸರಕ್ಕೆ ಹಾಗೂ ಮಾನವ ಸಮುದಾಯಕ್ಕೆ ಅತಿ ಉಪಯುಕ್ತವಾದ ಜೀವಿಗಳಾಗಿವೆ. ಇವುಗಳಿಂದ ನಮಗೆ ಮಾನವನಿಗೆ ನೀಡುತ್ತಿರುವ ಅತಿ ದೊಡ್ಡ ಪ್ರಮಾಣದ ವರದಾನವೆಂದರೆ ಜೇನುತುಪ್ಪ ಮತ್ತು ಜೇನುಮೇಣ. ಇದರ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಜೇನುಶಾಹಿ ರಸ ಮತ್ತು ಜೇನುಹಂಟು ಹಾಗೂ ಜೇನುವಿಷ. ಇದಕ್ಕೂ ಮಿಗಿಲಾಗಿ ಈ ಜೇನುನೊಣಗಳಿಂದ ಅತಿ ದೊಡ್ಡ ವರದಾನ ಏನಂದರೆ ಸಸ್ಯಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆ. ಕೆಲವು ಸಮೀಕ್ಷೆಗಳ ಪ್ರಕಾರ ತಿಳಿದು ಬಂದಿರೋದೇನೆಂದರೆ, 30% ಆಹಾರ ಬೆಳೆಗಳು, 80% ಹಣ್ಣು ತರಕಾರಿ ಹಾಗೂ ಅರಣ್ಯ ಬೆಳೆಗಳು ಹಾಗೂ 60%ಕ್ಕಿಂತಲೂ ಹೆಚ್ಚು ಬೀಜದಿಂದ ವಂಶಾಭಿವೃದ್ಧಿ ಆಗುತ್ತಿರುವ ಸಸ್ಯ ಪ್ರಭೇದಗಳು ಈ ಪರಾಗಸ್ಪರ್ಶ ಕ್ರಿಯೆಗಾಗಿ ಜೇನುನೊಣಗಳನ್ನೇ ಅವಲಂಬಿಸಿವೆ. ಅದಕ್ಕಾಗಿ ಈ ಹಿಂದೆ ನಮ್ಮ ವಿಜ್ಞಾನಿಗಳಾದ ಆಲ್ಬರ್ಟ್ ಐನ್ಸ್ಟೀನ್ ಅವರು ಈ ರೀತಿ ಹೇಳಿದ್ದಾರೆ, ಇಫ್ ಹನಿಬೀಸ್ ವರ್ ಟು ಡಿಸಪಿಯರ್ ಫ್ರಮ್ ಅರ್ತ್, ಹ್ಯೂಮನ್ಸ್ ವುಡ್ ಬಿ ಡೆಡ್ ವಿತ್ ಇನ್ 4 ಇಯರ್ಸ್. ಜೇನುನೊಣಗಳಿಲ್ಲ ಅಂತ ನಾವ್ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ. ಆಗಿನ ಕಾಲದಲ್ಲಿ ಅವರಿಗೆ ಗೊತ್ತಾಗಿದೆ. ಇದರರ್ಥ ಏನಂದ್ರೆ, ಈ ಜೇನುನೊಣಗಳು ಭೂಮಿ ಮೇಲೆ ಇಲ್ಲ ಅಂದ್ರೆ ಈ ಸಸ್ಯಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗೋದಾದ್ರೂ ಎಲ್ಲಿಂದ? ಎರಡನೇದಾಗಿ, ಪರಾಗಸ್ಪರ್ಶ ಕ್ರಿಯೆ ಇಲ್ಲ ಅಂದ್ರೆ ಆ ಸಸ್ಯಗಳು ಸಂತಾನೋತ್ಪತ್ತಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈ ಸಂತಾನೋತ್ಪತ್ತಿ ಇಲ್ಲ ಅಂದ್ರೆ ಆಹಾರ ತಯಾರಿಕೆಯನ್ನು ಕೂಡ ಆಗೋದಿಲ್ಲ. ಕೊನೆಯದಾಗಿ, ಆಹಾರ ಇಲ್ಲ ಅಂದ್ರೆ ನಾವು ಕೂಡ ನಶಿಸಿ ಹೋಗುತ್ತೇವೆ ಅಂತ ಆಗ್ಲೇ ಹೇಳಿದ್ದಾರೆ. ಅದರಿಂದ ಈ ಜೇನುನೊಣಗಳ ಸಂತತಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನೀವು ಕೇಳಿದಾಗೆ, ಈ ಜೇನು ಸಾಕಾಣಿಕೆಯಿಂದ ಹಲವಾರು ಅನುಕೂಲಗಳಿವೆ. ಮೊದಲನೇದಾಗಿ, ಈ ಜೇನುನೊಣಗಳಿಂದ ಪರಾಗಸ್ಪರ್ಶ ಕ್ರಿಯೆ ಆಗೋದ್ರಿಂದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಉತ್ತಮ ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ. ಮತ್ತೆ ನಾವು ಜೇನುತುಪ್ಪದ ಜೊತೆಗೆ ಜೇನುಶಾಹಿ ರಸ, ಜೇನುಮೇಣ, ಜೇನುಹಂಟು ಈ ರೀತಿ ಔಷಧೀಯ ಗುಣವುಳ್ಳ ಉಪ ಉತ್ಪನ್ನಗಳನ್ನು ಪಡೆಯಬಹುದಾಗಿದ್ದು ಇವು ಹೆಚ್ಚು ಆದಾಯವನ್ನು ತಂದುಕೊಡ್ತವೆ ನಮಗೆ. ಮತ್ತೆ ಅತಿ ಮುಖ್ಯವಾಗಿ, ಈ ಜೇನು ಸಾಕಾಣಿಕೆಯನ್ನು ಭೂಮಿ ಇರೋರೇ ಮಾಡಬೇಕಂತ ಏನಿಲ್ಲ. ಭೂರಹಿತ ಸಣ್ಣ ಅತಿ ಸಣ್ಣ ರೈತ ಕಾರ್ಮಿಕರು ಮತ್ತೆ ಸ್ತ್ರೀಯರು, ಅಂಗವಿಕಲರು, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಈ ಜೇನು ಸಾಕಾಣಿಕೆಯನ್ನು ಕೈಗೊಳ್ಳಬಹುದಾಗಿದೆ. ಮತ್ತೆ ಈ ಜೇನು ಸಾಕಾಣಿಕೆಯು ರೈತ ಸಮುದಾಯಕ್ಕೆ ಕಡಿಮೆ ಬಂಡವಾಳವನ್ನು ಹಾಕಿ ಅವರು ಹೆಚ್ಚಿನ ಆದಾಯವನ್ನು ತೆಗೆಯುವಂತಹ ಒಂದು ಉಪಕಸಬಾಗಿರುತ್ತದೆ. ಮತ್ತೆ ಈ ಜೇನು ಸಾಕಾಣಿಕೆಯನ್ನು ನಾವು ಇತರ ಕೃಷಿ ಚಟುವಟಿಕೆಗಳ ಜೊತೆಗೆ ಒಂದು ಪರಿಸರ ಸ್ನೇಹಿ ಚಟುವಟಿಕೆಯಾಗಿ ನಾವು ಕೈಗೊಳ್ಳಬಹುದು. ಒಟ್ಟಾರೆಯಾಗಿ ಈ ತೋಟಗಾರಿಕೆ ಹಾಗೂ ಕೃಷಿ ಬೆಳೆಗಳ ಅಭಿವೃದ್ಧಿಗೆ ಜೇನು ಸಾಕಾಣಿಕೆ ಒಂದು ಪೂರಕವಾಗಿದೆ. ಜೇನು ಮತ್ತೆ ಜೇನು ಸಾಕಾಣಿಕೆ ಅನ್ನುವಂಥದ್ದು ಇಷ್ಟೆಲ್ಲ ಮಹತ್ವವನ್ನ ಪಡೆದುಕೊಂಡಿದೆ ಮತ್ತು ಅನುಕೂಲಗಳನ್ನು ಕೂಡ ನಮಗೆ ಮಾಡಿಕೊಡ್ತಾ ಇದೆ ಅನ್ನುವಂಥದ್ದು. ಈ ಜೇನು ನೊಣಗಳಲ್ಲಿ ಎಷ್ಟು ವಿಧದ ಜೇನು ನೊಣಗಳನ್ನ ನಾವು ಕಾಣಬಹುದು ಮತ್ತೆ ಯಾವ ತಳಿಯ ಜೇನು ಸಾಕಾಣಿಕೆಗೆ ಸೂಕ್ತವಾದದ್ದು? ಹೌದು, ಈ ಮಾಹಿತಿಯನ್ನು ನಾವು ಎಲ್ಲರೂ ಅತಿ ಮುಖ್ಯವಾಗಿ ತಿಳಿಬೇಕು. ಯಾರೇ ಆಗ್ಲಿ ಈ ಜೇನು ಕೃಷಿಯನ್ನ ಮೊದಲು ನಾವು ಕೈಗೊಳ್ಳಬೇಕಾದ್ರೆ ಈ ಜೇನು ನೊಣಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಫಸ್ಟ್ ತಿಳಿದುಕೊಳ್ಬೇಕಾಗಿರುತ್ತದೆ. ಈ ಮಾಹಿತಿ ಅರಿತ ಜೇನು ವ್ಯವಸಾಯಗಾರ ಸುರಕ್ಷಿತ ಹಾಗೂ ಆರ್ಥಿಕವಂತ ವ್ಯವಸಾಯಗಾರನಾಗುವುದರ ಜೊತೆಗೆ ಈ ಜೇನು ನೊಣಗಳಿಗೆ ಮಿತ್ರನಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಈ ರೀತಿ ಹೇಳ್ತಾ ನಾನು ಈ ಜೇನು ನೊಣಗಳ ವಿಧಗಳಿಗೆ ಬಂದ್ರೆ ಇದರಲ್ಲಿ ಒಟ್ಟು 4 ವಿಧಗಳಿವೆ. ಅವುಗಳೆಂದ್ರೆ ಹೆಜ್ಜೇನು, ಕೋಲ್ ಜೇನು, ಮಿಶ್ರಿ ಜೇನು, ಇದನ್ನ ಮುಜಂಟಿ ಜೇನು ಅಂತಾನು ಕೂಡ ಕರೀತಾರೆ, ಮತ್ತೆ ತುಡುವೆ ಜೇನು. ಇವುಗಳ ಬಗ್ಗೆ ನಾನು ಸ್ವಲ್ಪ ಬ್ರೀಫ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹೆಜ್ಜೇನಿಗೆ ಬಂದ್ರೆ ಇವು ಹೆಚ್ಚಾಗಿ ಮರದ ಕೊಂಬೆಗಳಲ್ಲಿ ದೊಡ್ಡದಾದ ಬಹುಮಹಡಿ ಕಟ್ಟಡಗಳಲ್ಲಿ ವಾಸಿಸುತ್ತವೆ. ಸಾಮಾನ್ಯವಾಗಿ ನೋಡ್ತೀವಲ್ಲ. ಹೌದೌದು, ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲೆಲ್ಲ ನಾವು ನೋಡ್ತೀವಿ. ಮತ್ತೆ ಇದನ್ನ ಇದುವರೆಗೂ ಯಾರು ಪಳಗಿಸ್ತವ್ರಿಲ್ಲ, ಇವು ತುಂಬಾ ಅಂದ್ರೆ ಅಪಾಯಕಾರಿ, ಜಾಸ್ತಿ ಕಚ್ಚತಾವೆ ಅಂತ. ಹೌದು, ಮತ್ತೆ ಈ ಕುಟುಂಬಗಳು ಒಂದ್ ಜಾಗದಲ್ಲಿ 4 ತಿಂಗಳಿಗಿಂತ ಹೆಚ್ಚು ನಿರ್ದಿಷ್ಟ ಜಾಗದಲ್ಲಿ ಅವು ಇರೋದಿಲ್ಲ, ಬೇರೆ ಕಡೆ ಪಲಾಯನ ಮಾಡ್ತವೆ. ಆದ್ರಿಂದ ಇವು ನಾವು ಸಾಕಲು ಯೋಗ್ಯವಲ್ಲ, ಇದು ಈ ಒಂದು ತಳಿ ಸಾಕಲು ಯೋಗ್ಯವಲ್ಲ, ಹೆಜ್ಜೆಯನ್ನು ಸಾಕಲಿಕ್ಕೆ ಯೋಗ್ಯವಾದದ್ದಲ್ಲ. ಹೌದು, ಮತ್ತೆ ಇವು ವರ್ಷಕ್ಕೆ ಒಂದ್ ಕುಟುಂಬದಿಂದ 25 ಕೆಜಿಯಷ್ಟು ಜೇನುತುಪ್ಪ ಪಡೆದಿರುವಂತದ್ದು ದಾಖಲೆ ಇವೆ. ಹೆಜ್ಜೆನಿಂದ 25 ಕೆಜಿಯಷ್ಟು ಪಡೆದಿರುವಷ್ಟು ದಾಖಲೆ ಆಗಿದೆ. ಮತ್ತೆ ಎರಡನೇದಾಗಿ ಕೋಲ್ ಜೇನಿಗೆ ಬಂದ್ರೆ ಎಲ್ಲಾ ರೀತಿಯಲ್ಲಿ ಹೆಜ್ಜೆನೇಣ ಗುಣಗಳನ್ನೇ ಹೊಂದಿದೆ. ಮತ್ತೆ ಇದು ಸಣ್ಣ ಸಣ್ಣ ಗಿಡಗಳ ರೆಂಬೆಗಳಲ್ಲಿ ಇದು ವಾಸಿಸುತ್ತೆ. ಇದರಲ್ಲಿ ನಾವು ಹೆಚ್ಚೆಂದ್ರೆ ವರ್ಷಕ್ಕೆ ಒಂದು ಕುಟುಂಬದಿಂದ 2 ಕೆಜಿಯಷ್ಟು ಮಾತ್ರ ಜೇನುತುಪ್ಪವನ್ನು ಪಡೆಯಬಹುದಾಗಿರುತ್ತದೆ. ಮೂರನೇದಾಗಿ ಮಿಶ್ರಿ ಜೇನು ಅಥವಾ ಮುಜಂಟಿ ಜೇನು. ಈ ನೊಣಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತವೆ. ಮತ್ತೆ ಇವು ಬಿದಿರು, ಗೋಡೆ ಬಿರುಕುಗಳಲ್ಲಿ ಮತ್ತೆ ಒಡೆದ ಮಡಕೆಗಳಲ್ಲಿ ಇವು ತಮ್ಮ ಕುಟುಂಬಗಳನ್ನು ಸ್ಥಾಪಿಸುತ್ತವೆ. ಮತ್ತೆ ಇವು ಒಂದ್ ಕಡೆ ಒಂದ್ಸರಿ ನೆಲೆಯೂರಿದ್ರೆ ಆ ಜಾಗದಲ್ಲೇ ಶಾಶ್ವತವಾಗಿ ಇರುತ್ತವೆ. ಇವುಗಳನ್ನ ನಾವು ಬಿದಿರಿನ ಹಂಡೆಗಳಲ್ಲಿ ಮತ್ತೆ ಮಡಕೆಗಳಲ್ಲಿ ನಾವು ಸಾಕಬಹುದಾಗಿರುತ್ತದೆ. ಮತ್ತೆ ಈ ಕುಟುಂಬದಿಂದ ವರ್ಷಕ್ಕೆ ಹೆಚ್ಚೆಂದ್ರೆ ನಾವು 1 ಕೆಜಿಯಷ್ಟು ಜೇನುತುಪ್ಪವನ್ನ ಪಡೆಯಬಹುದಾಗಿರುತ್ತದೆ. ಹೌದೌದು. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇದರಲ್ಲಿ ಈ ಜಾತಿಯ ಜೇನುನೊಣಗಳಿಂದ ತಯಾರಿಸಿದ ಜೇನುತುಪ್ಪ ಇತರ ಜಾತಿಯ ಜೇನುನೊಣಗಳಿಂದ ತಯಾರಿಸಿದ ಜೇನುತುಪ್ಪಕ್ಕಿಂತ ತುಂಬಾ ದಪ್ಪವಾಗಿದ್ದು ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ. ಮತ್ತೆ ಇದಕ್ಕೆ ಮಾರುಕಟ್ಟೆಯಲ್ಲಿ ಕೂಡ ತುಂಬಾ ದುಪ್ಪಟ್ಟು ಬೆಲೆ ಇದೆ, ಮತ್ತೆ ತುಂಬಾ ಡಿಮ್ಯಾಂಡ್ ಇದೆ ಈ ಜೇನುತುಪ್ಪಕ್ಕೆ. ಇದನ್ನ ಸೌಂದರ್ಯವರ್ಧಕಗಳಲ್ಲೂ ಕೂಡ ಉಪಯೋಗಿಸ್ತಾರೆ, ಔಷಧಿಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಈ ನಾಲ್ಕನೇದಾಗಿ ಬಂದ್ರೆ ತುಡುವೆ ಜೇನು. ಈ ತುಡುವೆ ಜೇನನ್ನ ನಾವು ಪಳಗಿಸಿ ನಾವು ಸಾಕಬಹುದಾಗಿದೆ. ಇವುಗಳಲ್ಲಿ 2 ವಿಧಗಳಿವೆ, ಮಲೆನಾಡು ನೊಣಗಳು ಮತ್ತೆ ಬಯಲುಸೀಮೆ ನೊಣಗಳು ಅಂತ. ಈ ಮಲೆನಾಡು ನೊಣಗಳು ಬಯಲುಸೀಮೆ ನೊಣಕ್ಕಿಂತ ಹೆಚ್ಚು ಚುಚ್ಚುವ ಸ್ವಭಾವವನ್ನ ಹೊಂದಿವೆ, ಮತ್ತೆ ಬಯಲುಸೀಮೆ ನೊಣಗಳಿಗಿಂತ ಹೆಚ್ಚು ಜೇನುತುಪ್ಪವನ್ನು ಕೊಡುತ್ತವೆ ನಮ್ಗೆ. ಮತ್ತೆ ಈ ವರ್ಗದ ನೊಣಗಳು ಹೆಚ್ಚಾಗಿ ಮರದ ಪೊಟ್ರೆಗಳಲ್ಲಿ, ಹೂತುಗಳಲ್ಲಿ ನಾವು ಕಾಣಬಹುದು, ನೈಸರ್ಗಿಕವಾಗಿ ಬಂದಿರ್ತವೆ. ಮತ್ತೆ ಈ ನೊಣಗಳು ಒಂದಕ್ಕೊಂದು ಸಮಾನಾಂತರವಾದ ತಟ್ಟಿಗಳನ್ನು ತಯಾರಿಸುತ್ತವೆ. ಇದರಲ್ಲಿ ಇದುವರೆಗೆ ಈ ಕುಟುಂಬಗಳಲ್ಲಿ ಸುಮಾರು 32 ತಟ್ಟಿಗಳು ಇರುವ ನಿದರ್ಶನ ಕೂಡ ಇದೆಯಂತೆ. ನಾವು ಒಂದ್ ಕಡೆ ಓದಿದ ಮಟ್ಟಿಗೆ ಈ ತರ ಇದೊಂದು ನಿದರ್ಶನ ಇದೆಯಂತೆ. ಅದೇ ಹೆಜ್ಜೆನಿಗೆ ಬಂದ್ರೆ ಇದು ಕೇವಲ ಒಂದೇ ಒಂದು ತಟ್ಟಿ ಮಾತ್ರ ಅದು ಮಾಡುತ್ತೆ. ಹೌದು, ಇದು ಸುಮಾರು 32 ತಟ್ಟಿಗಳನ್ನು ಕೂಡ ಇರುವುದೊಂದು ನಿದರ್ಶನ ಇದೆ ಅಂತ ಹೇಳ್ತಾರೆ. ಇವುಗಳಿಗೆ ಹೆಚ್ಚು ಗಾಳಿ ಬೆಳಕಿನ ಅವಶ್ಯಕತೆ ಇಲ್ಲ, ಇವಕ್ಕೆ ನಮ್ಮ ಮಾನವ ದೇಹಕ್ಕೆ ಎಷ್ಟು ಉಷ್ಣಾಂಶ ಬೇಕೋ ಅಷ್ಟು ಸಾಕಾಗುತ್ತೆ ಇವಕ್ಕೆ. ಮತ್ತೆ ಈ ಕುಟುಂಬಗಳು ವರ್ಷಕ್ಕೆ ಇದುವರೆಗೂ 50 ಕೆಜಿಯಷ್ಟು ಜೇನುತುಪ್ಪವನ್ನ ಈ ಕುಟುಂಬಗಳಿಂದ ಪಡೆದಿರುವ ನಿದರ್ಶನ ಕೂಡ ಇದೆಯಂತೆ. ಹೆಚ್ಚು ಜೇನುತುಪ್ಪವನ್ನ ಈ ತಳಿಯಲ್ಲಿ ನಾವು ಪಡೆಯಬಹುದು. ನಾವು ಸಾಕಕ್ಕೆ ಉಪಯೋಗಿಸೋದು ಹೆಚ್ಚಾಗಿ ತುಡುವೆ ಜೇನು ಮಾತ್ರ ನಾವು ಸಾಕಕ್ಕೆ ಉಪಯೋಗಿಸೋದು. ಮ್ಯಾಕ್ಸಿಮಮ್ ಅಂದ್ರೆ ನೈಸರ್ಗಿಕವಾಗಿ ಅವು ಮಾಡಿರ್ತಲ್ಲ ಅಲ್ಲಿ ನಾವು 50 ಕೆಜಿಯಷ್ಟು ನಾವು ಜೇನುತುಪ್ಪವನ್ನ ಪಡೆದಿರೋ ಇದುವರೆಗೂ ದಾಖಲೆ ಇದೆ ಅಂತ ಹೇಳ್ತಾರೆ. ಒಂದ್ ಕಡೆ ಸುಮಾರು 4 ವಿಧದ ಜೇನು ನೊಣಗಳನ್ನ ನಾವು ನೋಡಬಹುದು. ಅದರಲ್ಲಿ ಸಾಕಲಿಕ್ಕೆ ಯೋಗ್ಯವಾಗಿರುವಂತದ್ದು ಕೇವಲ 2 ತಳಿಗಳು ಮಾತ್ರ, ಒಂದು ಮುಜಂಟಿ ಜೇನು ಮತ್ತೊಂದು ತುಡುವೆ ಜೇನು. ಇವೆರಡು ಜೇನನ್ನು ಕೂಡ ನಾವು ಸಾಕಾಣಿಕೆಯನ್ನು ಮಾಡಬಹುದು ಅನ್ನುವಂಥದ್ದು. ತಾವಾಗ್ಲೇ ಆರಂಭದಲ್ಲಿ ಹೇಳಿದ್ರಿ ಪರಾಗಸ್ಪರ್ಶ ಇವು ಮಾಡ್ತಕ್ಕಂಥ ಬಹುದೊಡ್ಡ ಕೆಲಸ, ಇದರಿಂದ ನಮ್ಗೆ ಹೆಚ್ಚು ಉಪಯೋಗ ಆಗುತ್ತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಪರಾಗಸ್ಪರ್ಶಕ್ಕಾಗಿ ಸಾಕಿದಂತಹ ಜೇನು ನೊಣಗಳಿಂದ ಏನೆಲ್ಲ ಉಪಯೋಗವನ್ನ ನಾವು ಮಾಡಿಕೊಳ್ಳಬಹುದು? ಈ ಪರಾಗಸ್ಪರ್ಶಕ್ಕಾಗಿ ಸಾಕಿದ ಜೇನು ನೊಣಗಳನ್ನ ನಾವು ಬಳಸಿಕೊಳ್ಳುವಲ್ಲಿ ಹಲವಾರು ಉಪಯೋಗಗಳಿವೆ. ಏನಂದ್ರೆ ಈ ಪೆಟ್ಟಿಗೆಯಲ್ಲಿಟ್ಟು ಸಾಕಿದ ಜೇನು ನೊಣಗಳನ್ನ ನಾವು ಬೇಕಾದ ಪ್ರದೇಶಕ್ಕೆ ಬೇಕಾದ ಸಮಯದಲ್ಲಿ ನಾವು ಸಾಗಿಸಿಕೊಂಡು ಹೋಗಬಹುದು. ಮತ್ತೆ ಎರಡನೇದಾಗಿ ಆಯಾ ಬೆಳೆಗಳಿಗೆ ಅವಶ್ಯಕತೆ ಇರುವಷ್ಟು ಸಂಖ್ಯೆಯಲ್ಲಿ ಮಾತ್ರ ನಾವು ಜೇನು ನೊಣಗಳನ್ನ ನಾವು ಇರುವಂತೆ ನೋಡಿಕೊಳ್ಳಬಹುದು. ಮತ್ತೆ ಈ ಜೇನು ನೊಣಗಳು ಹೂಗಳಿಗೆ ಯಾವುದೇ ಹಾನಿಯಾಗದಂತೆ ಪರಾಗ ಸ್ಪರ್ಶ ಕ್ರಿಯೆಯನ್ನು ಮಾಡುತ್ತವೆ. ಮತ್ತೆ ಇದರಿಂದ ಆ ಬೆಳೆಗಳಲ್ಲಿ ಸಿಗುವ ಅಪಾರ ಆಹಾರ ಪದಾರ್ಥವನ್ನು ಅವು ಸಂಗ್ರಹಿಸಿ ಜೇನು ಕುಟುಂಬದಲ್ಲಿ ಹೆಚ್ಚಿನದಾಗಿ ಒಂದು ಜೇನುತುಪ್ಪವನ್ನು ಕೂಡ ಸಂಗ್ರಹಿಸಲು ಇದು ಉಪಯೋಗವಾಗುತ್ತೆ ಅಂತ ಹೇಳಬಹುದು. ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಪೆಟ್ಟಿಗೆಗಳನ್ನು ನಾವು ಇಟ್ಕೊಳ್ಬಹುದು? ಇದರಲ್ಲಿ ಬಂದ್ರೆ ಜೇನು ಸಾಕಾಣಿಕೆಯಲ್ಲಿ ಎರಡು ರೀತಿ ಇದೆ. ಒಂದು, ನಾವು ಜೇನು ತುಪ್ಪಕ್ಕಾಗಿಯೇ ಜೇನು ಸಾಕಣೆಯನ್ನ ಮಾಡುವಂಥದ್ದು. ಎರಡನೇದಾಗಿ ನಾವು ಪರಾಗಸ್ಪರ್ಶ ಕ್ರಿಯೆಗಾಗಿ ಜೇನು ಸಾಕಾಣಿಕೆಯನ್ನ ಮಾಡಬಹುದು. ಈ ಜೇನು ತುಪ್ಪಕ್ಕಾಗಿಯೇ ನಾವು ಜೇನು ಸಾಕಣೆ ಮಾಡಬೇಕಾದ್ರೆ ಇಂಥ ನಿರ್ದಿಷ್ಟ ಸಂಖ್ಯೆ ಅಂತ ಏನಿಲ್ಲ. ಎಲ್ಲಾದರೂ ನಾವು ಇಷ್ಟಾರಿರೋ ಸಂಖ್ಯೆಯಲ್ಲಿ ನಾವು ಜೇನು ಪೆಟ್ಟಿಗೆಗಳನ್ನ ಇಟ್ಕೋಬಹುದು. ಹೊರಾಂಗಣದಲ್ಲಿ, ಹಿತ್ತಲಲ್ಲಿ, ಹೊಲದಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ನಾವು ಜೇನು ಪೆಟ್ಟಿಗೆಗಳನ್ನ ಇಟ್ಟು ಜೇನು ಸಾಕಣೆ ಮಾಡಬಹುದಾಗಿದೆ. ಎರಡನೇದಾಗಿ ನಾವು ಪರಾಗಸ್ಪರ್ಶ ಕ್ರಿಯೆಗೋಸ್ಕರ ನಾವು ಜೇನು ಸಾಕಣೆ ಮಾಡ್ತಾ ಇದ್ರೆ ಒಂದೇ ಎಕರೆ ಪ್ರದೇಶದಲ್ಲಿ 2-4 ಜೇನು ಪೆಟ್ಟಿಗೆಗಳನ್ನ ಇಡಬಹುದು ನಾವು. ಅಷ್ಟು ಸಾಕಾಗುತ್ತೆ? ಹೌದು, 2-4 ಇಟ್ಟರೆ ಅದು ಅಷ್ಟು ಸಾಕಾಗುತ್ತೆ ಪರಾಗಸ್ಪರ್ಶ ಕ್ರಿಯೆಗೆ. ಒಂದು ವರ್ಷಕ್ಕೆ ಎಷ್ಟು ಪ್ರಮಾಣದ ಜೇನುತುಪ್ಪವನ್ನ ನಾವು ಈ ತುಡುವೆ ಜೇನಿನಿಂದ ಅಥವಾ ಸಾಕಾಣಿಕೆ ಮಾಡತಕ್ಕಂಥ ಜೇನಿನಿಂದ ಪಡೆಯಬಹುದು? ಒಂದು ವರ್ಷಕ್ಕೆ ನಾವು ಇದು ಈ ಬಯಲುಸೀಮೆ ನೊಣಗಳಿಂದ 7-8 ಕೆಜಿಯಷ್ಟು ನಾವು ಜೇನುತುಪ್ಪವನ್ನು ಪಡೆಯಬಹುದು. ಅದೇ ಈ ಮಲೆನಾಡು ಸೀಮೆಯಲ್ಲಿ ಬಂದರೆ ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕರಾವಳಿ ತೀರದಲ್ಲಿ ಮತ್ತು ಸುತ್ತಮುತ್ತ ಕಾಡು ಇದ್ದ ಪ್ರದೇಶದಲ್ಲಿ ಆದರೆ ನಾವು 10-12 ಕೆಜಿಯಷ್ಟು ಜೇನುತುಪ್ಪವನ್ನು ಪಡೆಯಬಹುದು. ಮಲೆನಾಡಿಂದು ತಳಿ ಏನಿರುತ್ತೋ ಅದರಲ್ಲಿ ಹೆಚ್ಚು ಸ್ವಲ್ಪ. ಹೌದು, ಈ ಪಶ್ಚಿಮ ಘಟ್ಟಗಳು ಕಾಡು ಸುತ್ತಮುತ್ತ ಕಾಡಿದ ಪ್ರದೇಶದಲ್ಲಿ ನಮಗೆ ನೊಣಗಳಿಂದ ಹೆಚ್ಚು ಜೇನುತುಪ್ಪ ಸಂಗ್ರಹ ಮಾಡಬಹುದು. ಅಂದ್ರೆ ಅಲ್ಲಿ ಸ್ವಲ್ಪ ಸಂಪನ್ಮೂಲ ಜಾಸ್ತಿ ಇರೋ ಕಾರಣದಿಂದಾಗಿ ಸಸ್ಯ ಸಂಪತ್ತು ಜಾಸ್ತಿ ಇರುತ್ತೆ. ವಿಭಿನ್ನ ಹೂಗಳು ಹೆಚ್ಚು ಬಿಡುತ್ತೆ ಮತ್ತೆ ಹೆಚ್ಚು ಕಾಲವು ಕೂಡ ಬಿಡುತ್ತೆ. ಹೌದು, ಹಾಗಾಗಿ ಅಲ್ಲಿ ಹೆಚ್ಚು ನಾವು ಇಳುವರಿಯನ್ನ ಪಡೆಯಬಹುದು ಅನ್ನುವಂಥದ್ದು. ಯಾವ ತಿಂಗಳಲ್ಲಿ ಜೇನುತುಪ್ಪವನ್ನ ಸಂಗ್ರಹಿಸಬೇಕು? ಇದ್ರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಜೇನುನೊಣಗಳ ಜೀವನ ಶೈಲಿಯ ಆಧಾರದ ಮೇಲೆ ಇವುಗಳ ಜೀವನಾವಧಿಯನ್ನು 3 ಕಾಲಗಳೆಂದು ನಿರ್ಧರಿಸಬಹುದಾಗಿದೆ. ಅವ್ಯಾವ ಎಂದ್ರೆ ಅಭಾವ ಕಾಲ, ಜೇನುನೊಣಗಳ ವಂಶಾಭಿವೃದ್ಧಿ ಕಾಲ ಮತ್ತೆ ಜೇನು ಸುಗ್ಗಿ ಕಾಲ ಅಂತ. ಈ ಅಭಾವ ಕಾಲ ಅಂದ್ರೆ ಮಳೆಗಾಲದ 4 ತಿಂಗಳು, ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳು. ಈ ಕಾಲದಲ್ಲಿ ನಮಗೆ ಸಸ್ಯಗಳಲ್ಲಿ ಹೆಚ್ಚು ಹೂಗಳಿರೋದಿಲ್ಲ, ಆದ್ರಿಂದ ಜೇನುನೊಣಗಳಿಗೆ ಹೆಚ್ಚು ಆಹಾರ ಸಿಗೋದಿಲ್ಲ. ಆದ್ರಿಂದ ಇದನ್ನ ಅಭಾವ ಕಾಲ ಅಂತ ಹೇಳ್ತಾರೆ. ಎರಡನೇದಾಗಿ ಬಂದ್ರೆ ಜೇನು ವಂಶಾಭಿವೃದ್ಧಿ ಕಾಲ, ಇದು ನವೆಂಬರ್ ಇಂದ ಫೆಬ್ರವರಿವರೆಗೆ ಇರುತ್ತೆ. ಇದು ಮಳೆಗಾಲದ ಆದ್ಮೇಲೆ ಸಸ್ಯಗಳಲ್ಲಿ ಹೆಚ್ಚು ಹೂಗಳು ಬಿಟ್ಟಿರುತ್ತವೆ, ಆದ್ದರಿಂದ ಈ ಜೇನು ನೊಣಗಳಿಗೆ ಯಥೇಚ್ಛವಾಗಿ ಆಹಾರ ಸಿಗುತ್ತೆ. ಈ ಕಾಲದಲ್ಲಿ ಅವು ಆಹಾರವನ್ನ ದೊರೆತು ವಂಶಾಭಿವೃದ್ಧಿ ಕಡೆ ಗಮನ ಹರಿಸ್ತವೆ. ಈ ಸಂದರ್ಭದಲ್ಲಿ ಅವು ಹೆಚ್ಚು ಹೆಚ್ಚು ಕೆಲಸಗಾರ ನೊಣಗಳನ್ನು ಅಭಿವೃದ್ಧಿಪಡಿಸಿ ನಂತರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ತವೆ ಮತ್ತೆ ನಂತರ ಗಂಡು ನೊಣಗಳನ್ನು ಮತ್ತು ಹಾಗೂ ರಾಣಿ ನೊಣಗಳನ್ನ ಅವು ಬೆಳೆಸುತ್ತವೆ. ಇದನ್ನ ನಾವು ಜೇನು ನೊಣಗಳ ವಂಶಾಭಿವೃದ್ಧಿ ಕಾಲ ಅಂತ ಹೇಳ್ತೀವಿ. ಮೂರನೇದಾಗಿ ಬಂದ್ರೆ ಜೇನು ಸುಗ್ಗಿ ಕಾಲ, ಇದು ಮಾರ್ಚ್ ಇಂದ ಮೇ ತಿಂಗಳಲ್ಲಿ ಇರುತ್ತೆ. ಈ ಕಾಲದಲ್ಲಿ ಏನಂದ್ರೆ ಆ ಜೇನು ನೊಣಗಳು ಆ ಪರಾಗವನ್ನು ಏನು ಮಕರಂದ ಪರಾಗವನ್ನು ಏನು ಸಂಗ್ರಹಿಸಿರುತ್ತವೆ ಅದನ್ನು ಜೇನುತುಪ್ಪವಾಗಿ ಅವು ಪರಿವರ್ತಿಸುತ್ತವೆ. ಈ ಕಾಲದಲ್ಲಿ ನಾವು ಜೇನುತುಪ್ಪವನ್ನ ನಾವು ಹಾರ್ವೆಸ್ಟ್ ಮಾಡಬಹುದು. ಹೆಚ್ಚು ಹೆಚ್ಚು ಜೇನುತುಪ್ಪ ನಾವು ಈ ಕಾಲದಲ್ಲಿ ಸಿಗುತ್ತೆ. ಮಾರ್ಚ್ ಇಂದ ಮೇವರೆಗೆ ನಾವು ಜೇನನ್ನ ಸಂಗ್ರಹಿಸಬಹುದು ಅಂತ ಹೇಳಿ ಜೇನು ಸುಗ್ಗಿ ಕಾಲ ಅಂತಾನೆ ಕರೀತಾರೆ. ಇಲ್ಲಿ ನಾವು ಹೆಚ್ಚು ಜೇನುತುಪ್ಪವನ್ನ ಸಂಗ್ರಹವನ್ನ ಮಾಡಬಹುದು ಅನ್ನುವಂಥದ್ದು. ಕೆಲವು ಸಾರಿ ಈ ಸಾಕಾಣಿಕೆ ಮಾಡಿದಂತಹ ಜೇನುಗಳು ಗೂಡನ್ನ ಬಿಟ್ಟು ಹೋಗ್ಬಿಡ್ತವೆ. ಏನಕ್ಕೆ ಈ ತರ ಬಿಟ್ಟು ಹೋಗ್ತವೆ? ಬಿಟ್ಟು ಹೋಗದ ಹಾಗೆ ತಡೆಯುವುದು ಹೇಗೆ? ಹೌದು, ಇದಕ್ಕೆ ಪಲಾಯನ ಅಂತ ಹೇಳ್ತೀವಿ ಸರ್. ಹೌದು, ಜೇನುನೊಣಗಳ ಪಲಾಯನ ಮಾಡೋದು ಅಂತ. ಅಂದ್ರೆ ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ಒಂದನೇದಾಗಿ ಜೇನು ಕುಟುಂಬಗಳು ಇದ್ದ ಸ್ಥಳದಲ್ಲಿ ಕೀಟ ಅಥವಾ ರೋಗ ಬಾಧೆ ಇರ್ಬೋದು, ಅಥವಾ ಅದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಹಾರ ಕೊರತೆ ಇರ್ಬೋದು, ಮತ್ತೆ ಅಲ್ಲಿ ಆ ಜಾಗದಲ್ಲಿ ನಮ್ಗೆ ಹೆಚ್ಚು ಸೌಂಡ್ ಆಗ್ತಿರೋದು, ಅಥವಾ ಪದೇ ಪದೇ ನಾವು ಜೇನು ಪೆಟ್ಟಿಗಳನ್ನ ತೆಗ್ದು ನೋಡ್ತಿರೋದು, ಈ ರೀತಿ ಮಾಡಿದ್ರೆ ಆ ಜೇನು ನೊಣಗಳು ಅಲ್ಲಿ ನಿಲ್ದಲೇ ಪಲಾಯನ ಮಾಡ್ಬಾರ್ದು ಅಂತ ಹೇಳಿದ್ರೆ ನಾವು ಅದು ಜೇನು ಪೆಟ್ಟಿಗೆ ಇಟ್ಟಂತ ಸ್ಥಳದಲ್ಲಿ ಸುತ್ತಮುತ್ತ ಸ್ವಲ್ಪ ಕರ್ಕಶ ಶಬ್ದ ಬರೋ ರೀತಿ ಆ ಜಾಗದಲ್ಲಿ ನಾವು ಜೇನು ಪೆಟ್ಟಿಗೆಗಳನ್ನ ಇಡಬಾರದು. ಮತ್ತೆ ಸುತ್ತಮುತ್ತ ನಾವು ಸಸ್ಯ ಸಂಪತ್ತು ಚೆನ್ನಾಗಿರೋ ಜಾಗದಲ್ಲಿ ನಾವು ಅದನ್ನ ಇಡಬೇಕು, ಆಹಾರ ಸಿಗುವಂತ ಜಾಗದಲ್ಲಿ. ಜೇನು ಸಾಕಾಣಿಕೆ ಮಾಡುವಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಪ್ಪ ಅಂತ ಅಂದ್ರೆ ಅದಕ್ಕೆ ಎಲ್ಲಿ ಹೆಚ್ಚು ಹೂಗಳು ಸಿಗುತ್ತೋ ಅಂತ ಜಾಗದಲ್ಲಿ ನಾವು ಅದನ್ನ ಇಡಬೇಕು. ಅದಕ್ಕೇನು ಡಿಸ್ಟರ್ಬ್ ಆಗಬಾರ್ದು, ಸೌಂಡ್ ಆಗಬಹುದು ಮತ್ತೆ ಬೇರೆ ತರದಾಗಬಹುದು, ಮತ್ತೆ ಪದೇ ಪದೇ ನಾವು ಹೋಗಿ ತೆಗೆದು ನೋಡುವಂತ ಮಾಡಬಾರ್ದು. ಅಂತ ಸಂದರ್ಭದಲ್ಲಿ ಅದು ಹೋಗುತ್ತೆ ಅನ್ನುವಂಥದ್ದು. ಜೇನು ಸಾಕಾಣಿಕೆ ಮಾಡಬೇಕು ಅನ್ನುವಂತಹ ಕೃಷಿಕರಿಗೆ ತಮ್ಮ ಇಲಾಖೆಯಿಂದ ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಸವಲತ್ತುಗಳು ದೊರಕುತ್ತೆ? ಈ ಜೇನು ಸಾಕಾಣಿಕೆಯನ್ನು ನಾವು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸರ್ಕಾರದ ವತಿಯಿಂದ ಜೇನು ಕೃಷಿಯನ್ನು ಕೈಗೊಳ್ಳುವ ರೈತರಿಗೆ ಸಹಾಯಧನ ನೀಡಲಾಗ್ತಿದೆ. ಮೊದಲನೇದಾಗಿ ಬಂದ್ರೆ ಜೇನು ಕೃಷಿಯಲ್ಲಿ ಆಸಕ್ತಿ ಹೊಂದಿದ ರೈತರನ್ನು ಆಯ್ಕೆ ಮಾಡಿ ನಾವು 2 ದಿನಗಳ ತರಬೇತಿಯನ್ನು ನೀಡಲಾಗ್ತಿದೆ. ಜೇನು ಕೃಷಿ ಬಗ್ಗೆ ತರಬೇತಿ ನೀಡ್ತಾ ಇದ್ದಾವೆ ಸರ್ ಇಲಾಖೆ ವತಿಯಿಂದ. ಮತ್ತೆ ಎರಡನೇದಾಗಿ ಈ ಜೇನು ಪೆಟ್ಟಿಗೆ, ಜೇನು ಕುಟುಂಬ ಮತ್ತೆ ಸ್ಟ್ಯಾಂಡ್ಗಳನ್ನ ಖರೀದಿಸಿದಂತ ರೈತರಿಗೆ ಸಹಾಯಧನವನ್ನ ನೀಡ್ತಾ ಇದ್ದೇವೆ. ಇದರ ಒಂದು ಜೇನು ಪೆಟ್ಟಿಗೆ, ಜೇನು ಕುಟುಂಬ ಮತ್ತೆ ಸ್ಟ್ಯಾಂಡ್ಗಳನ್ನ ಖರೀದಿಸಲು 4,500 ವೆಚ್ಚ ಆಗುತ್ತೆ. ಇದರಲ್ಲಿ ನಾವು ಸಾಮಾನ್ಯ ವರ್ಗದ ರೈತರಿಗೆ 75% ಅಂದ್ರೆ 3,375 ರೂಪಾಯಿಗಳನ್ನ ನಾವು ಸಹಾಯಧನವಾಗಿ ನೀಡ್ತಾ ಇದ್ದೇವೆ. ಮತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ರೈತರಿಗೆ 90% ಅಂದ್ರೆ 4,050 ರೂಪಾಯಿಗಳನ್ನ ನಾವು ಇಲಾಖೆ ವತಿಯಿಂದ ನೀಡ್ತಾ ಇದ್ದೇವೆ ಸರ್. ಎಷ್ಟು ಪೆಟ್ಟಿಗೆಗಳನ್ನ ಖರೀದಿ ಮಾಡಲಿಕ್ಕೆ ಸಹಾಯಧನ ಸಿಗುತ್ತೆ? ಹೌದು, ಈಗ ಒಬ್ಬರಿಗೆ ಭೂಮಿ ಜಮೀನನ್ನು ಹೊಂದಿರುವ ರೈತರಿಗೆ ನಾವು ಗರಿಷ್ಠ 10 ಪೆಟ್ಟಿಗೆಗಳನ್ನ ಕೊಡ್ತಾ ಇದ್ದೇವೆ. ಈ ಭೂಮಿ ಹೊಂದಿಲ್ಲದ ರೈತರು ಕೂಡ ಇದನ್ನ ಜೇನು ಪೆಟ್ಟಿಗೆಗಳನ್ನ ತಗೊಳ್ಬಹುದು. ಅವರಿಗೆ ಗರಿಷ್ಠ ಅಂದ್ರೆ ನಾವು 4 ಪೆಟ್ಟಿಗೆಗಳವರೆಗೆ ಕೊಡ್ತಾ ಇದ್ದೇವೆ. ಭೂಮಿ ಇದ್ದವರಿಗೆ 10 ಪೆಟ್ಟಿಗೆ ಅವ್ರಿಗೂ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಭೂಮಿ ಇಲ್ದಂತವ್ರಿಗೆ 4 ಪೆಟ್ಟಿಗೆಗಳನ್ನ ಅವರು ಕೊಂಡ್ಕೊಳ್ಬಹುದು. ಅದಕ್ಕೆ ತಗಲ್ತಕ್ಕಂತ ವೆಚ್ಚದಲ್ಲಿ 75% ಸಹಾಯಧನವೂ ಕೂಡ ಸಿಗುತ್ತೆ. ಮತ್ತೆ ಇನ್ನೊಂದು ಯೋಜನೆ ಅಂದ್ರೆ ಖಾಸಗಿ ಮಧುವನಗಳಿಗೆ ಸಹಾಯಧನ ಅಂತ ಇನ್ನೊಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಉತ್ತಮ ಗುಣಮಟ್ಟದ ರೋಗರಹಿತ ಜೇನು ಕುಟುಂಬಗಳನ್ನು ಈ ಮಧುವನಗಳಲ್ಲಿ ಅಭಿವೃದ್ಧಿಪಡಿಸಿ ಅದರಿಂದ ಮರಿ ಕುಟುಂಬಗಳನ್ನು ತಯಾರಿಸಿ ಜೇನು ಕೃಷಿಕರಿಗೆ ವಿತರಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ಇದಕ್ಕೆ 100,000 ವೆಚ್ಚ ಆಗುತ್ತೆ. ಅದರಲ್ಲಿ ನಾವು 75% ಇಲಾಖೆ ವತಿಯಿಂದ ಸಹಾಯಧನವನ್ನ ನೀಡ್ತೇವೆ. ಅಂದ್ರೆ 75,000 ರೈತರಿಗೆ ಸಹಾಯಧನ ಸಿಗುತ್ತೆ. ಇದರಲ್ಲಿ ಅವರು 14 ಸಂಖ್ಯೆ ಜೇನು ಪೆಟ್ಟಿಗೆ, ಜೇನು ಕುಟುಂಬ ಮತ್ತೆ ಸ್ಟ್ಯಾಂಡ್ಗಳನ್ನ ಖರೀದಿಸಬೇಕಾಗುತ್ತದೆ. ಮತ್ತೆ 28 ಸಂಖ್ಯೆಯ ಮರಿ ಜೇನು ಪಾಲನಾ ಪೆಟ್ಟಿಗೆಗಳನ್ನ ಖರೀದಿಸಬೇಕಾಗಿರುತ್ತದೆ. ಮತ್ತೆ ಉಳಿದಂತೆ ಜೇನು ತೆಗೆಯುವ ಯಂತ್ರ, ಮುಖಪರದೆ ಮತ್ತೆ ಹೊಗೆ ತಿದಿ, ಈ ರೀತಿ ಪರಿಕರಗಳನ್ನ ಅವರು ಖರೀದಿಸಬೇಕಾಗಿರುತ್ತದೆ. ಅವ್ರಿಗೂ ಕೂಡ 75% ಸಹಾಯಧನ ಸಿಗುತ್ತೆ. ಬಹಳ ಮುಖ್ಯವಾಗಿ ಜೇನು ಸಾಕಾಣಿಕೆ ಮಾಡಬೇಕು, ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ತರಬೇತಿ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ತರಬೇತಿ ಇಲಾಖೆ ವತಿಯಿಂದ ದೊರಕುತ್ತಾ, ಯಾವ ಸಂದರ್ಭದಲ್ಲಿ ದೊರಕುತ್ತೆ? ಹೌದು ಸರ್, ನಾವು ಕಳೆದ ಸಾಲಿನಲ್ಲೂ ಕೂಡ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಜೇನು ಕೃಷಿ ತರಬೇತಿಯನ್ನ ಆಯೋಜಿಸಿದ್ವಿ. ಈ ಸಾಲಿನಲ್ಲಿಯೂ ಕೂಡ ತರಬೇತಿಯನ್ನ ಆಯೋಜಿಸ್ತೇವೆ. ಅಂದ್ರೆ ಈಗ ಕೊರೋನಾ ಇರೋ ಕಾರಣ ಸದ್ಯಕ್ಕೆ ಇನ್ನು ದಿನಾಂಕ ಇನ್ನು ನಿಗದಿ ಆಗಿಲ್ಲ. ಆಗ ನಿಗದಿ ಆಗಿದ್ದಲ್ಲಿ ಆಯಾ ರೈತರ ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಹಾಗೆ ಯೋಜನೆಗಳ ಬಗ್ಗೆನೂ ಕೂಡ ತಿಳಿದುಕೊಳ್ಳಬಹುದು. ಮತ್ತೆ ಯಾವ ಟೈಮ್ನಲ್ಲಿ ಅವರು ತರಬೇತಿ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿದುಕೊಳ್ಬಹುದು. ತರಬೇತಿ ಆಗ್ಬಹುದು ಮತ್ತೆ ಸಾಕಾಣಿಕೆ ಆಗ್ಬಹುದು. ಇದಕ್ಕೆ ನಿಮ್ಮ ಇಲಾಖೆಯಿಂದ ದೊರಕತಕ್ಕಂತ ಸೇವಾ ಸೌಲಭ್ಯವನ್ನು ಪಡಿಬೇಕು ಅಂತ ಹೇಳಿದ್ರೆ ಅವರು ಯಾರನ್ನ ಸಂಪರ್ಕ ಮಾಡಬೇಕು? ಅದೇ ಈಗಾಗಲೇ ಹೇಳಿದಾಗೆ ಆಯಾ ತಾಲೂಕಿನ ರೈತರು ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿದ್ರೆ ನಾವು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಾವು ಪ್ರಚಾರವನ್ನ ಕೈಗೊಂಡಿದ್ವಿ ಇಲಾಖೆಯಿಂದ ದೊರೆಯುವ ಸವಲತ್ತುಗಳ ಬಗ್ಗೆ. ಮತ್ತೆ ಕರಪತ್ರಗಳನ್ನು ಮಾಡಿಸಿ ಮತ್ತೆ ಆಟೋ ಪ್ರಚಾರದ ಮೂಲಕನೂ ಕೂಡ ಕಳೆದ ಮಹೆಯಲ್ಲಿ ನಾವು ಆಟೋ ಪ್ರಚಾರನೂ ಕೂಡ ಕೈಗೊಂಡ್ವಿ. ಅಂದ್ರೆ ವಿವಿಧ ರೋಗ ಕೀಟ ನಿಯಂತ್ರಣ, ತೆಂಗಿನಲ್ಲಿ ವಿವಿಧ ರೋಗ ಕೀಟ ನಿಯಂತ್ರಣದ ಬಗ್ಗೆ ಮತ್ತೆ ನರೇಗಾ ಯೋಜನೆ ಬಗ್ಗೆ ಈ ಎಲ್ಲಾ ಯೋಜನೆ ಬಗ್ಗೆ ಎಲ್ಲಾ ತಾಲೂಕಿನಲ್ಲಿಯೂ ಕೂಡ ಆಟೋ ಪ್ರಚಾರನ ಕೈಗೊಂಡಿದ್ದೀವಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಎಲ್ಲಾ ಕಡೆನೂ ಕೂಡ ನಾವು ಕರಪತ್ರಗಳನ್ನ ಹಂಚಿದ್ದೇವೆ, ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಕೊಟ್ಟಿದ್ದೀವಿ. ಮತ್ತೆ ನಾವು ಪ್ರತಿ ತಿಂಗಳು ಕೂಡ ಪ್ರತಿ ಮಹೆಯನ್ನು ಕೂಡ ನಾವು ತೋಟಗಾರಿಕೆ ವಾಣಿಯನ್ನ ನಮ್ಮ ಇಲಾಖೆ ವತಿಯಿಂದ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಾವು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ರೈತರಿಗೆ ತಲುಪುವ ರೀತಿ ನಾವು ಕ್ರಮ ವಹಿಸ್ತಾ ಇದ್ದೇವೆ. ಅದರಲ್ಲಿ ನಾವು ಎಲ್ಲಾ ರೈತರಿಗೆ ಬೇಕಾದ ಮಾಹಿತಿಯನ್ನು ಕೊಟ್ಟಿರ್ತೇವೆ. ಅದರಲ್ಲಿ ಮತ್ತೆ ಎಲ್ಲಾ ಸಂಪರ್ಕ ಮಾಡಲು ಫೋನ್ ನಂಬರ್ಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆ ರೀತಿ ಫೋನಿನ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೂ ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆಗಳಿಗೆ ಭೇಟಿ ನೀಡಿ ಕೂಡ ರೈತರು ಮಾಹಿತಿಯನ್ನು ಪಡೆಯಬಹುದಾಗಿದೆ. ಅಂತಿಮವಾಗಿ ನಮ್ಮ ಜೇನು ಸಾಕಾಣಿಕೆ ಮಾಡಬೇಕು ಅಂದುಕೊಂಡಿರತಕ್ಕಂತ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಜೇನು ಸಾಕಾಣಿಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಉಪಯುಕ್ತವಾದ, ಈಗಾಗಲೇ ಹೇಳಿದಂಗೆ ಕಡಿಮೆ ಬಂಡವಾಳವನ್ನು ಹಾಕಿ ರೈತರು ಹೆಚ್ಚಿನ ಆದಾಯವನ್ನು ಪಡೆಯಬಹುದಾಗಿದೆ. ಆದ್ದರಿಂದ ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುತ್ತಾ ಜೇನು ಸಾಕಾಣಿಕೆಯನ್ನ ಪ್ರಾರಂಭ ಮಾಡಬಹುದು. ಇದಕ್ಕೆ ನಮಗೆ ಜಮೀನೇ ಇರಬೇಕಂತ ಏನಿಲ್ಲ. ಜಮೀನು ಇಲ್ಲದೆ ಇದ್ರು ನಮ್ಮ ಮನೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಶುರು ಮಾಡಿ ಈ ಜೇನು ಸಾಕಾಣಿಕೆಯಿಂದ ನಾವು ಅನುಕೂಲವನ್ನು ಪಡೆಯಬಹುದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೇನು ಸಾಕಾಣಿಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಫೋನ್ ನಂಬರ್ 8618 8618 55 55 1677 1677. ಇದು ಡಾಕ್ಟರ್ ಅಶ್ವಿನಿ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 8618 55 15 177. ಒಳ್ಳೆದು ಅಶ್ವಿನಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.

ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಇದುವರೆಗೂ ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 ಮೆಗಾಹರ್ಟ್ಸ್ ಹಾಸನ ಎಫ್ಎಂ. ವಿನೂತನ ಕಾರ್ಯಕ್ರಮ ಹೊಸ ಗಾನ ಬಜಾನ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಸಮಾನ, ನಿನ್ನ ಜೊತೆ ಜೋಪಾನ. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 ಮೆಗಾಹರ್ಟ್ಸ್ ಹಾಸನ ಎಫ್ಎಂ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆಗಳು. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ಪರಂಪರೆ. ಈ ಕುರಿತು ಮಾತನಾಡುತ್ತಾರೆ ಧನಂಜಯ ಕುಂಬ್ಳೆ. 9:00 ನಮ್ಮ ನಿಲಯದಿಂದ ಯುವವಾಣಿಯಲ್ಲಿ ಯುವ ರಸಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ. 9:30 ಬೆಂಗಳೂರು ಕೇಂದ್ರದಿಂದ ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಒಂದೇ ನೆಲ ಒಂದೇ ಕುಲ, ರಚನೆ ಅಜ್ಜಂಪುರ ಜಿ ಸೂರಿ, ನಿರ್ದೇಶನ ಡಾ ಎಎಸ್ ಶಂಕರ ನಾರಾಯಣ. 10:35 ಬೆಂಗಳೂರು ಕೇಂದ್ರದಿಂದ ಚಂದ್ರಶೇಖರ ಪಾಟೀಲ್ ಅವರಿಗೆ ಶ್ರದ್ದಾಂಜಲಿ. 10:50 ಬೆಂಗಳೂರು ಕೇಂದ್ರದಿಂದ ಬಸವಲಿಂಗಯ್ಯ ಹಿರೇಮಠ ಅವರಿಗೆ ಶ್ರದ್ದಾಂಜಲಿ. ಕೇಳುಗರೆ, ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ ನಾರಾಯಣ್ ರಾಯಚೂರ್ ಅವರಿಂದ,